ನಮ್ಮ ಆಹಾರ ಉತ್ಪಾದನೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದ್ದೇವೆ. 1950 ನಮ್ಮ ದೇಶದಲ್ಲಿ ಆಹಾರದ ಉತ್ಪಾದನೆ 50 ದಶಲಕ್ಷ ಟನ್ನಷ್ಟಿತ್ತು. ಆದರೆ ಇತ್ತೀಚಿನ ಒಂದು ಅಂಕಿಅಂಶಗಳನ್ನು ತಾವು ಗಮನಿಸಿದಾಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 130 ಕೋಟಿ ಜನಸಂಖ್ಯೆಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ನಮ್ಮ ದೇಶದಲ್ಲೇ ನಾವು ಉತ್ಪಾದನೆ ಮಾಡಲಿಕ್ಕೆ ಸಶಕ್ತರಾಗಿದ್ದೀವಿ. ಇದು ಯಾವ್ದರಿಂದ ಆಯಿತು ಅಂತಂದ್ರೆ ನಮ್ಮ ಒಂದು ಹಸಿರು ಕ್ರಾಂತಿಯ ಫಲವಾಗಿ ನಾವು ಬಿಡುಗಡೆಗೊಳಿಸಿದಂಥ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳು ಮತ್ತು ಸಂಕರಣ ತಳಿಗಳು, ಈ ತಳಿಗಳು ಏನ್ ಮಾಡ್ತಿದ್ವು ಅಂತಂದ್ರೆ ನಾವು ಕೊಟ್ಟಂತ ಗೊಬ್ಬರ ಮತ್ತೆ ನೀರನ್ನ ಉತ್ಕೃಷ್ಟವಾಗಿ ಬಳಸಿಕೊಂಡು ಹೆಚ್ಚಿನ ಇಳುವರಿಯನ್ನ ಕೊಡ್ತಾ ಇದ್ವು. ಆ ನಿಟ್ಟಿನಲ್ಲಿ ನಾವು ಇವತ್ತಿಗೆ ಈ ಪ್ರಸ್ತುತ 284 ದಶಲಕ್ಷ ಟನ್ನಷ್ಟು ಆಹಾರವನ್ನ ನಾವು ಉತ್ಪಾದನೆ ಮಾಡ್ತಾ ಇದೀವಿ ನಮ್ಮ ದೇಶದಲ್ಲಿ. ಈ ಗುರಿ ಇಲ್ಲಿಗೆ ಸಾಕಾಗೋದಿಲ್ಲ, ನಾವಿನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನ ಉತ್ಪಾದನೆ ಮಾಡತಕ್ಕಂತ ಗುರಿ ನಮ್ಮ ಮುಂದಿದೆ. ಆದ್ರೆ ಏನಾಗಿದೆ ಅಂತಂದ್ರೆ ನಾವು ಆಧುನಿಕ ಕೃಷಿಗೆ ಮಾರು ಹೋಗಿ ನಾವು ನಮ್ಮ ಭೂಮಿಯನ್ನ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಅಂದ್ರೆ ಭೂಮಿಗೆ ಯಥೇಚ್ಛವಾಗಿ ಗೊಬ್ಬರವನ್ನ ಕೊಡ್ತಾ ಇದೀವಿ, ಯಥೇಚ್ಛವಾಗಿ ನೀರನ್ನ ಕೊಡ್ತಾ ಇದೀವಿ. ಈ ರೀತಿ ಅಸಮರ್ಪಕವಾಗಿ ನಾವು ಭೂಮಿಗೆ ಗೊಬ್ಬರ ಮತ್ತೆ ನೀರನ್ನ ಕೊಡ್ತಾ ಇರೋದ್ರಿಂದ ನಮ್ಮ ರೈತರ ಅಭಿಪ್ರಾಯ ಏನು ಅಂತಂದ್ರೆ ಹೆಚ್ಚೆಚ್ಚು ಗೊಬ್ಬರ ಕೊಟ್ಟಷ್ಟು ಹೆಚ್ಚೆಚ್ಚು ನೀರು ಕೊಟ್ಟಷ್ಟು ಹೆಚ್ಚು ಇಳುವರಿ ಪಡಿಬಹುದು ಅಂತ ಒಂದು ಮನೋಭಿಲಾಷೆ ಅವರಲ್ಲಿದೆ. ಆದ್ರೆ ಯಾವುದೇ ಒಂದು ಭೂಮಿಯಾಗ್ಲಿ ಮಣ್ಣಾಗ್ಲಿ ಅದು ಸಹ ಒಂದು ಜೀವ ಇರತಕ್ಕಂತ ವಸ್ತು, ಅತಿಯಾದ್ರೆ ಅಮೃತನೂ ಸಹ ವಿಷ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯಥೇಚ್ಛವಾಗಿ ಗೊಬ್ಬರ ಮತ್ತೆ ನೀರನ್ನ ಕೊಟ್ಟಾಗ, ಅದರಲ್ಲೂ ವಿಶೇಷವಾಗಿ ರಾಸಾಯನಿಕ ಗೊಬ್ಬರವನ್ನ ಕೊಡೋದ್ರ ಮುಖಾಂತರ ನಮ್ಮ ಭೂಮಿಯನ್ನ ಹಾಳು ಮಾಡ್ತಾ ಇದೀವಿ. ಭೂಮಿಯ ಆರೋಗ್ಯ ಹದಗೆಡ್ತಾ ಇದೆ, ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನೀವು ಹೆಚ್ಚು ಹೆಚ್ಚು ಗೊಬ್ಬರವನ್ನು ಕೊಟ್ಟರು ಸಹ, ಹೆಚ್ಚು ಹೆಚ್ಚು ನೀರನ್ನು ಕೊಟ್ಟರು ಸಹ ಮೊದಲು ಪಡೆದಂತ ಇಳುವರಿಯನ್ನ ನಮ್ಮ ರೈತರು ಈಗ ಪಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನಾವು ಭೂಮಿಯನ್ನ ಕಲುಷಿತಗೊಳಿಸ್ತಾ ಇದೀವಿ, ವಾತಾವರಣವನ್ನು ಸಹ ಕಲುಷಿತಗೊಳಿಸ್ತಾ ಇದೀವಿ. ಆ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿಗೆ ಒತ್ತನ್ನ ಕೊಡ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ಕೃಷಿ ನಿರಂತರವಾಗಿರಬೇಕು, ನಿಂತು ನೀರಾಗಬಾರದು, ಕೃಷಿ ನಿರಂತರವಾಗಿ ನಡ್ಕೊಂಡು ಹೋಗಬೇಕು. ಜೊತೆಗೆ ನಮ್ಮ ಮುಂದಿರ್ತಕ್ಕಂತ ಗುರಿಯನ್ನು ನಾವು ಸಾಧಿಸಬೇಕು, ಆಹಾರ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನ ಮಾಡಬೇಕು. ಅದ್ರ ಜೊತೆಗೆ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡಿಕೊಂಡು ಹೋಗಬೇಕು, ಮತ್ತೆ ವಾತಾವರಣವನ್ನು ಸಹ ಕಲುಷಿತಗೊಳಿಸಬಾರದು. ಈ ರೀತಿಯ ಕೃಷಿಯನ್ನ ನಾವು ಮಾಡಬೇಕಾಗಿರೋದ್ರಿಂದ ಸರ್ಕಾರ ಈಗ ಪ್ರಮುಖವಾಗಿ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿಗೆ ಆದ್ಯತೆಯನ್ನ ನೀಡ್ತಾ ಇದೆ. ಸುಮಾರು ಅಂತಂದ್ರೆ 50-60 ವರ್ಷಗಳಿಂದ ನಮ್ಮ ರೈತ ಬಾಂಧವರು ಈ ಒಂದು ರಾಸಾಯನಿಕ ಕೃಷಿಗೆ ಅವಲಂಬಿತ ಆಗಿದ್ದಾರೆ. ಅಂತದ್ರಲ್ಲೂ ಈಗ ಈ ಒಂದು ಸಾವಯವ ಅಥವಾ ಜೈವಿಕ ಕೃಷಿಗೆ ಬರಬೇಕು ಅಂತಂದ್ರೆ ಯಾವ ರೀತಿ ಬದಲಾವಣೆ ಆಗಬೇಕು, ಅಲ್ಲಿ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗುತ್ತೆ? ಬಹಳ ಉತ್ತಮವಾದಂತಹ ಪ್ರಶ್ನೆ ಕೇಳಿದ್ರಿ. ಈಗ ಒಂದೇ ಸಲ ಆಧುನಿಕ ಕೃಷಿ ಅಥವಾ ರೈತರು ವಿಧಾನದಲ್ಲಿ ಮಾಡ್ತಾ ಇರತಕ್ಕಂತ ಕೃಷಿಕರು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡಬೇಕು ಅಂದ್ರೆ 2-3 ಸಲ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಈಗ ಯಾವುದೇ ಒಂದು ಬೆಳೆಗೆ ಅತಿ ಅವಶ್ಯಕವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅನ್ನ ನಾವು ಬೆಳೆ ಕೊಟ್ಟಾಗ ಮಾತ್ರ ಬೆಳೆಯಿಂದ ಉತ್ತಮವಾದಂತಹ ಇಳುವರಿ ಪಡೆಯುವಂತ ಸಾಧ್ಯತೆ ಇರುತ್ತೆ. ತಾವೀಗ ತಿಳಿಸಿದ್ರೆ 50-60 ವರ್ಷದಿಂದ ನಮ್ಮ ರೈತರು ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸಿ ಹೆಚ್ಚಿನ ಇಳುವರಿ ಪಡಿತಾ ಇದ್ದಾರೆ ಅಂತ. ಒಂದು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದೇ 50-60 ವರ್ಷದ ಹಿಂದೆ ನಾವು ರೈತರಿಗೆ ರಾಸಾಯನಿಕ ಗೊಬ್ಬರವನ್ನ ಉಪಯೋಗಿಸಿ ಅಂತಂದಾಗ ರೈತರು ಯಾರು ಮುಂದೆ ಬಂದಿರಲಿಲ್ಲ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸೋದಕ್ಕೆ. ಆ ಸಮಯದಲ್ಲಿ ರೈತರ ಅಭಿಪ್ರಾಯ ಏನಿತ್ತು ಅಂತಂದ್ರೆ ನಾವು ಭೂಮಿಗೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬೆಳೆಯೆಲ್ಲ ಸುಟ್ಟೋಗುತ್ತೆ ಅನ್ನೋ ಒಂದು ಮನೋಭಾವನೆ ಇತ್ತು. ಅಂತ ಸಂದರ್ಭದಲ್ಲಿ ನಾವು ರೈತರಿಗೆ ಮನವರಿಕೆ ಮಾಡೋದು ಬಹಳ ಕಷ್ಟದಾಯಕವಾಯಿತು. ಈಗ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಾಗ ಅದರಿಂದ ಸಾಕಷ್ಟು ಅಪಾಯ ಇದೆ ಅಂತ ರೈತರು ಅವಾಗ ವಿದ್ಯುತ್ ಸಂಪರ್ಕ ತಗೊಳ್ಳೋದಕ್ಕೂ ಸಹ ತಮ್ಮ ಆಸಕ್ತಿಯನ್ನು ತೋರಿಸಲಿಲ್ಲ. ಆದ್ರೆ ಇವತ್ತು ವಿದ್ಯುತ್ತಿಂದ ಸಾಕಷ್ಟು ಉಪಯೋಗಗಳು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರೆ, ಅದೇ ರೀತಿ ರಾಸಾಯನಿಕವನ್ನು ಸಹ ಅಂದಿನ ದಿವಸಗಳಲ್ಲಿ ಉಪಯೋಗಿಸೋದಕ್ಕೆ ರೈತರು ಮುಂದೆ ಬಂದಿರಲಿಲ್ಲ. ಆದ್ರೆ ಈಗ ಅದರ ಲಾಭವನ್ನು ಪಡ್ಕೊಂಡು ಹೆಚ್ಚಿನ ಇಳುವರಿಯನ್ನು ಪಡಿತಾ ಇದ್ದಾರೆ. ಅದೇ ರೀತಿ ನಾವು ಭೂಮಿಗೆ ಎಷ್ಟು ರಾಸಾಯನಿಕ ಗೊಬ್ಬರ ಕೊಡಬೇಕು ಅಷ್ಟನ್ನೇ ಕೊಡಬೇಕು, ಅದಕ್ಕಿಂತ ಹೆಚ್ಚು ಕೊಟ್ಟಾಗ ದುಷ್ಪರಿಣಾಮಗಳಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೀಗ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಸಾವಯವ ಕೃಷಿ ಮಾಡಬೇಕು ಅಂತಂದ್ರೆ ನಮ್ಮ ಭೂಮಿಗೆ ಯಾವುದೇ ರೀತಿಯ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಂಗಿಲ್ಲ. ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಕಳೆನಾಶಕ ಆಗಿರ್ಬೋದು, ಪೀಡನಾಶಕ ಇರ್ಬೋದು ಅಥವಾ ರೋಗನಾಶಕ, ಯಾವುದನ್ನು ಸಹ ನಾವು ಕೆಮಿಕಲ್ಸ್ ಅನ್ನ ಬಳಸೋ ಆಗಿಲ್ಲ. ಮತ್ತೆ ಭೂಮಿಗೆ ಬೆಳೆ ಬೆಳೆದಾಗ ಬೇಕಾದಂತ ಎಲ್ಲ ಪೋಷಕಾಂಶಗಳನ್ನು ನಾವು ಸಾವಯವ ಗೊಬ್ಬರಗಳ ಮುಖಾಂತರ ಕೊಡಬೇಕಾಗುತ್ತೆ. ಅಂದ್ರೆ ಯಾವುದೇ ಒಂದು ಸಾವಯವ ಗೊಬ್ಬರ ಇರಲಿ, ನಿಮ್ಮ ಕೊಟ್ಟಿಗೆ ಗೊಬ್ಬರ ಇರಲಿ ಅಥವಾ ಕಾಂಪೋಸ್ಟ್ ಗೊಬ್ಬರ ಇರಲಿ, ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಬೆಳೆಗೆ ಬೇಕಾದಂತ ಎಲ್ಲ ಪೋಷಕಾಂಶಗಳು ಇರುತ್ತೆ, ಬಟ್ ಅದರಲ್ಲಿ ಇರ್ತಕ್ಕಂಥ ಪ್ರಮಾಣ ಕಡಿಮೆ ಇರುತ್ತೆ. ನಾನು ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಒಂದು ಕ್ವಿಂಟಾಲ್ ಅಷ್ಟು ನೀವು ಯೂರಿಯಾವನ್ನ ನಿಮ್ಮ ಜಮೀನಿಗೆ ಉಪಯೋಗಿಸಿದ್ರೆ

ನಮ್ಮ ಪೀಳಿಗೆಗೆ ಅಷ್ಟೇ ಅಲ್ಲ, ನಮ್ಮ ಮುಂದೆ ಬರ್ತಕ್ಕಂಥ ಪೀಳಿಗೆಗೂ ಸಹ ನಾವು ಕೃಷಿಯನ್ನು ಬಿಟ್ಟು ಹೋಗಬೇಕು. ಯಾವ ರೀತಿ ಕೃಷಿಯನ್ನು ಬಿಟ್ಟು ಹೋಗಬೇಕು ಅಂತಂದರೆ ಅವರು ಸಹ ಉತ್ತಮವಾದಂಥ ಇಳುವರಿಯನ್ನು ಪಡಿಬೇಕು. ಅದಕ್ಕೆ ಉತ್ತಮವಾದಂತೆ ನಾವು ಮಣ್ಣನ್ನು ಅವರಿಗೆ ಕೊಟ್ಟು ಹೋಗಬೇಕು. ಮಣ್ಣಿನಲ್ಲಿ ಆರೋಗ್ಯನು ಚೆನ್ನಾಗಿರಬೇಕು, ಮಣ್ಣಿನ ಫಲವತ್ತತೆಯನ್ನು ಚೆನ್ನಾಗಿರಬೇಕು, ಮತ್ತು ವಾತಾವರಣವನ್ನು ಸಹ ಕಲುಷಿತಗೊಳಿಸಬಾರ್ದು. ಆ ರೀತಿ ಒಂದು ವ್ಯವಸ್ಥೆಯನ್ನು ನಾವು ಬಿಟ್ಟು ಹೋದಾಗ ನಮ್ಮ ಬಂದಂಥ ಮುಂದಿನ ಪೀಳಿಗೆ ಕೃಷಿಯನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಅವಕಾಶ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ರೈತರು ಕಾರ್ಯೋನ್ಮುಖರಾಗಬೇಕು. ಆದಷ್ಟು ಬೆಳೆಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಪರಿಕರಗಳನ್ನಾಗಲಿ, ನೀರಾಗಲಿ, ಗೊಬ್ಬರ ಆಗಲಿ, ಕಳೆನಾಶಕ ಆಗಲಿ, ಕ್ರಿಮಿನಾಶಕ ಆಗಲಿ, ಇವನ್ನ ಬಳಸಿ ಕೃಷಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಾನು ರೈತ ಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಈಗ ಒಂದ್ ಕಡೆ ನಾವು ಮಣ್ಣಿನ ಆರೋಗ್ಯ ಕಾಪಾಡಿದ್ರೆ ಈಗ ಮುಂದಿನ ದಿನಗಳಲ್ಲಿ ಮನುಷ್ಯನ ಆರೋಗ್ಯವನ್ನು ಕಾಪಾಡಬಹುದು ಅಂದ್ರೆ ಈ ನಿಟ್ಟಿನಲ್ಲಿ ನಮ್ಮ ಕೃಷಿಕರಿಗೆ ಏನ್ ಹೇಳ್ತೀರ? ಈಗ ನೋಡಿ, ನಾವೆಲ್ಲರೂ ಸತ್ರೆ ಮಣ್ಣಿಗೆ, ಮಣ್ಣೇ ಸತ್ರೆ ಎಲ್ಲಿಗೆ ಅಂತ ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ನಾವು ಮಾತಾಡ್ತೀವಿ. ಅಂದ್ರೆ ನಾವು ಮನುಷ್ಯರು ಸತ್ರೆ ಮಣ್ಣಿಗೆ ಹಾಕ್ತಾರೆ, ಮಣ್ಣೇ ಸತ್ತೋದ್ರೆ ಏನ್ ಮಾಡೋದು ಮುಂದೆ? ಸೊ ಈ ಒಂದು ಪ್ರಶ್ನೆ ನಮ್ಮ ಮುಂದಿದೆ. ಹಾಗಾಗಿ ನಾವು ಮಣ್ಣನ್ನು ಕಾಪಾಡ್ಕೊಂಡು ಹೋಗ್ಬೇಕು, ಮನುಷ್ಯನ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಅಂದ್ರೆ ನಾವೆಲ್ಲರೂ ನಮ್ಮ ಜಮೀನಿನ ಮಣ್ಣಿನಿಂದ ತಯಾರಾದಂತಹ ಉತ್ಪನ್ನಗಳನ್ನು ನಮ್ಮ ದಿನ ಬಳಕೆ ಆಹಾರದಲ್ಲಿ ಉಪಯೋಗಿಸ್ತೀವಿ. ನಮಗೆ ಉತ್ತಮವಾದಂತಹ ಆಹಾರ ಬೇಕು, ಉತ್ತಮವಾದಂತಹ ಆರೋಗ್ಯ ಬೇಕು ಅಂದ್ರೆ ನಮ್ಮ ಮಣ್ಣನ್ನು ನಾವು ಉತ್ತಮವಾಗಿ ಇಟ್ಕೋಬೇಕು. ಮಣ್ಣು ಚೆನ್ನಾಗಿದ್ರೆ ಮಣ್ಣಿಂದ ಬರ್ತಕ್ಕಂಥ ಬೆಳೆ ಚೆನ್ನಾಗಿ ಬರುತ್ತೆ. ಆ ಬೆಳೆಯಿಂದ ಬಂದ ಪದಾರ್ಥವನ್ನ ನಾವು ಸೇವಿಸಿದಾಗ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ನಮ್ಮ ಆರೋಗ್ಯ ಅಷ್ಟೇ ಅಲ್ಲ, ದನಕರುಗಳ ಆರೋಗ್ಯನೂ ಸಹ. ದನಕರುಗಳು ಸಹ ನಮ್ಮ ಜಮೀನಲ್ಲಿ ಬೆಳೆದಂತ ಬೆಳೆಯನ್ನು ತಿಂದು ತಮ್ಮ ಜೀವನವನ್ನು ನಡೆಸ್ತವೆ. ಆ ನಿಟ್ಟಿನಲ್ಲಿ ಮನುಷ್ಯರ ಆರೋಗ್ಯ ಮತ್ತು ಜಾನುವಾರುಗಳ ಆರೋಗ್ಯ ಉತ್ತಮವಾಗಿ ಇರಬೇಕು ಅಂತಂದ್ರೆ, ಆರೋಗ್ಯದಲ್ಲಿ ಏನು ಏರುಪೇರು ಆಗಬಾರ್ದು ಅಂತಂದ್ರೆ ನಮ್ಮ ಭೂಮಿಯ ಆರೋಗ್ಯವನ್ನು ನಾವು ಫಸ್ಟ್ ಕಾಪಾಡಿಕೊಂಡು ಹೋಗ್ಬೇಕು. ಆಗ ಮಾತ್ರ ಮನುಷ್ಯನ ಆರೋಗ್ಯ ಮತ್ತು ಜಾನುವಾರುಗಳ ಆರೋಗ್ಯ ಉತ್ತಮಗೊಳ್ಳೋದಕ್ಕೆ ಅವಕಾಶ ಇದೆ. ಸರ್, ಎಲ್ಲೇ ಒಂದ್ ಕಡೆ ನಮ್ಮ ಹಿರಿಯರು ಹೇಳ್ತಾರೆ ಹಳ್ಳಿಗಳಲ್ಲಿ ಮನುಷ್ಯನ ಆರೋಗ್ಯ ಎಲ್ಲಿದೆಯಪ್ಪ ಅಂತಂದ್ರೆ ಹಳ್ಳಿಯ ತಿಪ್ಪೆ ಗುಂಡೆಗಳಲ್ಲಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವ ರೀತಿ ಅಂತ ಹೇಳ್ತೀರಾ ಸರ್? ಈಗ ನೋಡಿ, ನಮ್ಮ ಪೂರ್ವಿಕರು ವಿಶೇಷವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಜಾನುವಾರುಗಳನ್ನ ತಮ್ಮ ಒಂದು ಮನೆ ಅಂತಂದ್ರೆ ಮನೆ ಮುಂಭಾಗದಲ್ಲಿ ಮೂರ್ನಾಲ್ಕು ಹಸುಗಳು ಅಥವಾ ದನಕರುಗಳು ಇರಬೇಕು ಅಂತ ಇತ್ತು. ಆಗಿದ್ದಾಗ ಏನಾಗ್ತಿತ್ತು ಅಂತಂದ್ರೆ ನಾವು ಸಹ ನಮ್ಮ ಒಂದು ಸಹಪಾಠಿಯಾಗಿ, ನಮ್ಮ ಒಂದು ಕುಟುಂಬದ ಸದಸ್ಯರಾಗಿ ಅವನ್ನ ನಾವು ಬಳಸ್ತಾ ಇದ್ವಿ. ಅವನಿಂದ ಬಂದಂತ ಹಾಲನ್ನ ಅಥವಾ ಹಾಲಿನ ಉತ್ಪನ್ನಗಳನ್ನು ನಾವು ಬಳಸ್ತಾ ಇದ್ವಿ. ದನಕರುಗಳಿಂದ ಬಂದಂತ ಸಗಣಿಯನ್ನು ನಾವು ಗೊಬ್ಬರವಾಗಿ ನಮ್ಮ ಜಮೀನುಗಳಿಗೆ ಉಪಯೋಗಿಸ್ತಾ ಇದ್ವಿ. ಆ ನಿಟ್ಟಿನಲ್ಲಿ ತಿಪ್ಪೆಗುಂಡಿಗಳಲ್ಲಿ ಪೋಷಕಾಂಶದ ಫ್ಯಾಕ್ಟರಿನೇ ಅಲ್ಲಿತ್ತು. ನಮ್ಮ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನ ಕೊಡ್ತಕ್ಕಂತ ಫ್ಯಾಕ್ಟರಿ ತಿಪ್ಪೆಗುಂಡಿನಲ್ಲಿತ್ತು. ಆದ್ರೆ ಈಗ ಕ್ರಮೇಣ ನಮ್ಮ ಹಳ್ಳಿಗಳಲ್ಲಿ ತಿಪ್ಪೆಗುಂಡಿಗಳೇ ಸಿಗ್ತಾ ಇಲ್ಲ. ತಿಪ್ಪೆಗುಂಡಿಗಳು ಬರೀ ಮಣ್ಣು, ಬೂದಿ, ಪ್ಲಾಸ್ಟಿಕ್ ಇಂಥವನ್ನ ಹಾಕುವಂತ ಒಂದು ಗುಂಡಿಯಾಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ತಿಪ್ಪೆಗುಂಡಿಗಳಿಗೆ ಗೊಬ್ಬರವನ್ನ, ಅದರಲ್ಲೂ ವಿಶೇಷವಾಗಿ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ವಸ್ತುವನ್ನು ತುಂಬಿಸಿ ಅವುಗಳನ್ನ ಈ ಪೋಷಕಾಂಶಗಳನ್ನು ತಯಾರು ಮಾಡತಕ್ಕಂಥ ಒಂದು ಫ್ಯಾಕ್ಟರಿಯಾಗಿ ಪರಿವರ್ತನೆಗೊಳಿಸಬೇಕು. ಮತ್ತೆ ಇದಲ್ದೇನೆ ತಿಪ್ಪೆಗುಂಡಿಗಳಲ್ಲೂ ಸಹ ಮಾದರಿ ವಿಧಾನದಲ್ಲಿ ತಿಪ್ಪೆ ಗೊಬ್ಬರವನ್ನು ತಯಾರು ಮಾಡತಕ್ಕಂಥ ವಿಧಾನಗಳು ಇದಾವೆ. ಅದು ನಾರ್ಡಿಕ್ ಮೆಥಡ್ ಇರ್ಬೋದು, ಜಪಾನೀಸ್ ಮೆಥಡ್ ಇರ್ಬೋದು. ಈ ರೀತಿ ಕಡಿಮೆ ಅವಧಿಯಲ್ಲಿ ಉತ್ತಮವಾದಂತಹ ಉತ್ಕೃಷ್ಟವಾದ ಸಾವಯವ ಗೊಬ್ಬರವನ್ನ ಮಾಡತಕ್ಕಂಥ ಕೆಲವೊಂದು ಕಾಂಪೋಸ್ಟ್ ಪದ್ಧತಿಗಳಿದ್ದಾವೆ. ಅವುಗಳನ್ನು ಸಹ ನಾವು ಮಾಡೋದ್ರಿಂದ ನಮ್ಮ ಬೆಳೆಗೆ ಬೇಕಾದಂತ, ನಮ್ಮ ಜಮೀನಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸಾವಯವ ಗೊಬ್ಬರವನ್ನ ಈ ತಿಪ್ಪೆಗುಂಡಿಗಳು ತಯಾರು ಮಾಡಿ ಅದನ್ನ ಜಮೀನಿಗೆ ಉಪಯೋಗಿಸೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಕ್ರಮ ಕೈಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಒಳ್ಳೆಯದು ಈರಣ್ಣ ಸರ್ ಅವರೇ, ಇಲ್ಲೇ ತನಕ ಸಾಕಷ್ಟು ನಮ್ಮ ಕೃಷಿಕರಿಗೆ ಈ ಒಂದು ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿ ಅಥವಾ ಈ ಒಂದು ನೈಸರ್ಗಿಕ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಸಹ ನಮಸ್ಕಾರ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೂ ಸಾವಯವ ಕೃಷಿಯ ಮಹತ್ವ ಕುರಿತು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಚ್ ಕೆ ವೀರಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ. ಹರಳು ಬೀಜ ಕ್ಯಾಸ್ಟೋರ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,936 ರೂಪಾಯಿಗಳು, ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 3,862 ರೂಪಾಯಿಂದ ಗರಿಷ್ಠ 11,011 ರೂಪಾಯಿಗಳು, ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ 3,819 ರೂಪಾಯಿಂದ 4,039 ರೂಪಾಯಿಗಳು, ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,721 ಗರಿಷ್ಠ 2,125 ರೂಪಾಯಿಗಳು, ಮೆಕ್ಕೆಜೋಳ ಹೈಬ್ರಿಡ್ ತಳಿಯ ಕ್ವಿಂಟಾಲ್ಗೆ 1,113 ರೂಪಾಯಿಂದ 2,265 ರೂಪಾಯಿಗಳು, ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,301 ರೂಪಾಯಿಂದ ಗರಿಷ್ಠ 1,922 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ, ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 48,922 ರೂಪಾಯಿಂದ ಗರಿಷ್ಠ 49,332 ರೂಪಾಯಿಗಳು, ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ 38,419 ರೂಪಾಯಿಂದ 38,859 ರೂಪಾಯಿಗಳು, ಅಡಿಕೆ ಕೆಂಪುಗೋಟು ಕ್ವಿಂಟಾಲ್ಗೆ 29,000 ರೂಪಾಯಿಂದ 29,400 ರೂಪಾಯಿಗಳು, ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 48,000 ರೂಪಾಯಿಂದ 48,429 ರೂಪಾಯಿಂದ 48,869 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ, ನೆಲಗಡಲೆ ಶೇಂಗಾ ಕನಿಷ್ಠ 2,415 ರೂಪಾಯಿಂದ ಗರಿಷ್ಠ 6,759 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆ ಧಾರಣೆ, ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,111 ರೂಪಾಯಿಂದ ಗರಿಷ್ಠ 2,325 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ 3,210 ರೂಪಾಯಿಂದ 6,969 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,389 ರೂಪಾಯಿಂದ 2,331 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,739 ರೂಪಾಯಿಂದ 2,159 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ 1,909 ರೂಪಾಯಿಂದ 2,840 ರೂಪಾಯಿಗಳು. ರಾಗಿ ಉತ್ತಮ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,759 ರೂಪಾಯಿಗಳು. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 5,120 ರೂಪಾಯಿಂದ ಗರಿಷ್ಠ 5,420 ರೂಪಾಯಿಗಳು. ಇದುವರೆಗೂ ಪೇಟೆ ಧಾರಣೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ. ಕಾರ್ಯಕ್ರಮ ವೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರಿಗೆ, ನನ್ನ ಹೆಸರು ಡಾಕ್ಟರ್ ಗಣೇಶ ಹಾಲಿಕಟ್ಟಿ ಅಂತ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೊ ಇವತ್ತಿನ ದಿವಸ ನಾವು ಇಲ್ಲಿ ಹತ್ತಿಯಲ್ಲಿ ಪ್ರಮುಖವಾಗಿ ಬರತಕ್ಕಂಥ ರಸ ಹೀರುವ ಕೀಟಗಳು ಹಾಗೂ ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಹತ್ತಿಯಲ್ಲಿ ಸಾಮಾನ್ಯವಾಗಿ ಮೊದಲೇನು ಈ ಬಿಟಿ ಬೀಜಗಳೇನು ಬರ್ತಿದ್ದವಕ್ಕೆ ಬೀಜೋಪಚಾರವನ್ನು ಮಾಡಿರ್ತಿರ್ಲಿಲ್ಲ. ಸೊ ಇವಾಗೇನು ಈ ಹತ್ತಿಯಲ್ಲಿ ಬರತಕ್ಕಂಥ ಎಲ್ಲ ಬೀಜಗಳು ಕೂಡ ಈ ಬೀಜೋಪಚಾರವನ್ನು ಮಾಡಿರ್ತಾರೆ. ಬೀಜೋಪಚಾರ ಮಾಡಿರೋದ್ರಿಂದ ಬಿತ್ತಿದ ನಂತರ ಸುಮಾರು 45 ದಿನ ಅಂದರೆ 1.5 ತಿಂಗಳವರೆಗೂ ಯಾವುದೇ ಸಿಂಪರಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ನಿಮ್ಗೆ ಬಾಧೆ ಏನಾದರೂ ಕಂಡು ಬಂದರೆ ಬಿಸಿಲಿನ ತಾಪ ಹೆಚ್ಚಾದಾಗ, ಮೊದಲನೇದಾಗಿ ಜಿಗಿ ಹುಳು ಪ್ರಮುಖವಾದ ರಸ ಇರುವ ಕೀಟ. ಸೊ ಇದು ಎಲೆಯ ಕೆಳಭಾಗದಲ್ಲಿ ತತ್ತಿಯನ್ನು ಇಟ್ಟು ನಂತರ ಕ್ರಮೇಣ ಇದರ ಅಪ್ಸರೆ ಮತ್ತು ಪ್ರೌಢ ಹಂತದ ಕೀಟಗಳು ಎಲೆ ಮೇಲೆ ರಸವನ್ನು ಹೀರೋದ್ರಿಂದ ಎಲೆಗಳು ಮುದುಡಲಿಕ್ಕೆ ಪ್ರಾರಂಭವಾಗ್ತವೆ. ನೀವು ಸಾಮಾನ್ಯವಾಗಿ ಹೊಲದಲ್ಲಿ ಹೋದಾಗ ನೋಡಬಹುದು, ತೆಳುವಾದ ಹಸಿರು ಬಣ್ಣದ ಅಪ್ಸರೆ ಮತ್ತು ಪ್ರೌಢ ಹಂತದ ಕೀಟಗಳು ಎಲೆಯ ಕೆಳಭಾಗದಲ್ಲಿ ಮೂವ್ ಆಗ್ತಾ ಇರ್ತವೆ. ನಂತರ ಬರ್ತಕ್ಕಂಥ ಪ್ರಮುಖ ಕೀಟ ಅಂದರೆ ಸಸ್ಯಹೇನು, ಅಂದರೆ ಎಪಿಡ್ ಅಂತ ಏನು ಕರಿತೀವಿ ಸಸ್ಯಹೇನು, ಇದು ಕೂಡ ಈ ಎಲೆ ಕೆಳಭಾಗದಲ್ಲಿ ಪ್ರೌಢ ಹಂತ ಮತ್ತು ಅಪ್ಸರೆ ಕೀಟಗಳು ರಸವನ್ನು ಹೀರೋದ್ರಿಂದ ಎಲೆಗಳು ಮುದುಡಿಲಿಕ್ಕೆ ಪ್ರಾರಂಭ ಆಗ್ತವೆ. ಎಲೆಗಳನ್ನು ಮುದುಡಿ ನಂತರ ಕ್ರಮೇಣ ಈ ತರ ಅಂಟು ಜೋನಿ ಎಲೆ ಮೇಲೆ ಬೀಳಲಿಕ್ಕೆ ಪ್ರಾರಂಭವಾಗ್ತದೆ. ಅದರ ಮೇಲೆ ಕ್ರಮೇಣ ಈ ಬೂದು ಬಣ್ಣದ ಬೂಸ್ಟು ಕೂಡ ಬೆಳಿಲಿಕ್ಕೆ ಪ್ರಾರಂಭವಾಗ್ತದೆ. ಸೊ ಇದರಿಂದ ಬಿತ್ತಿದ ಸುಮಾರು 15-20 ದಿನದಲ್ಲಿ ಇದರ ಬಾಧೆ ಪ್ರಾರಂಭವಾಗೋದ್ರಿಂದ ಬೆಳವಣಿಗೆ ಗಣನೀಯ ಪ್ರಮಾಣದಲ್ಲಿ ಕುಂಠಿತ ಆಗ್ತದೆ. ಮತ್ತೆ ಮುದುಡಿದ ಎಲೆಗಳು ಮತ್ತೆ ಸುಕ್ಕು ಸುಕ್ಕಾದ ರೀತಿಯಲ್ಲಿ ಎಲೆಗಳು ಮತ್ತೆ ಎಲೆಗಳ ಚಿಕ್ಕದಾದ ಸೈಜು ಮತ್ತೆ ಕ್ರಮೇಣ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳು ಉದುರ್ಲಿಕ್ಕೆ ಪ್ರಾರಂಭವಾಗ್ತವೆ. ಹಳದಿ ಬಣ್ಣಕ್ಕೆ ತಿರುಗ್ತವೆ, ನಂತರ ಕಂದು ಬಣ್ಣಕ್ಕೆ ತಿರುಗಿ ಎಲೆಗಳು ಒಣಗಲಿಕ್ಕೆ ಪ್ರಾರಂಭವಾಗಿ ನಂತರ ಎಲೆಗಳು ಗಿಡದಿಂದ ಉದುರ್ಲಿಕ್ಕೆ ಪ್ರಾರಂಭವಾಗ್ತವೆ. ಸೊ ಈ ರೀತಿ ಸಸ್ಯಹೀನ ಬಾಧೆಗೊಳಗಾದ ಗಿಡಗಳು ಬೆಳವಣಿಗೆಯಲ್ಲಿ ತುಂಬಾ ಕುಂಠಿತವನ್ನ ಕಾಣಬಹುದು. ಸೊ ಈ ಜಿಗಿ ಹುಳು ಮತ್ತು ಸಸ್ಯಹೇನುಗಳ ಬಾಧೆ ಕಂಡು ಬಂದಲ್ಲಿ ನೀವು ಮೊದಲನೇ ಹಂತದಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಇದ್ದಾಗ ನೀವು ಸಸ್ಯಜನ್ಯ ಕೀಟನಾಶಕಗಳಾದಂತಹ ಈ ಬೇವುಜನ್ಯ ಸಸ್ಯಜನ್ಯ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಲೀಟರ್ನಂತೆ ಸಿಂಪರಣೆ ಮಾಡೋದ್ರಿಂದ ಇವರನ್ನ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಅಥವಾ ಯಾವುದೇ ಈ ಅಂತರ್ವ್ಯಾಪಿ ಕೀಟನಾಶಕ ಆದಂತಹ ಡೈಮಿಥುಯೇಟ್ ಇರ್ಬೋದು, ಪ್ರತಿ ಲೀಟರ್ನಿಗೆ 1.5-1.7 ಮಿಲಿಲೀಟರ್ ಇರ್ಬೋದು. ಮತ್ತೆ ಈ ಹೊಸ ಗುಂಪಿನ ಕೀಟನಾಶಕಗಳಾದಂತಹ ಥೈಮೆಥಾಕ್ಸಾಮ್ ಇರ್ಬೋದು, ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಮ್. ಮತ್ತೆ ಅಸಿಟಾಮಿಪ್ರಿಡ್ ಫ್ರೈಡ್ ಅಂತ ಏನ್ ಸಿಗುತ್ತೆ, ಸೊ ಅದು ಕೂಡ ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಮ್ ನಂತೆ. ಮತ್ತೆ ಈ ಪಿಪ್ರೋನಿಲ್ ರಿಜೆಂಟ್ ಅಂತ ಏನ್ ಸಿಗುತ್ತೆ, ಅದು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ನಷ್ಟು ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ನಂತರ ಇದಲ್ಲದೇನೆ ನೀವು ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈ ಬೆಳೆ ಏನು 1-1.5 ತಿಂಗಳು ಆದ್ಮೇಲೆ ನೀವು ಈ ಅಂಟಿನ ಬೆಲೆಗಳನ್ನ ನಿಲ್ಲಿಸಬೇಕು. ನೀಲಿ ಮತ್ತು ಹಳದಿ ಬಣ್ಣದ ಅಂಟಿನ ಬೆಲೆಗಳನ್ನ ನಿಲ್ಲಿಸೋದ್ರಿಂದ ಈ ಗಣನೀಯ ಪ್ರಮಾಣದಲ್ಲಿ ಇವುಗಳ ಸಂಖ್ಯೆಯನ್ನ ನೀವು ನಿಯಂತ್ರಣದಲ್ಲಿ ಇಡಬಹುದು. ಸೊ ನಂತರ ಈ ರಸ ಹೀರುವ ಕೀಟಗಳಲ್ಲಿ ಈ ಮೈಟ್ ನುಸಿ, ಜೀವಿ ಹುಳು ಮತ್ತು ಸಸ್ಯ ಏನು ಅಲ್ಲದೇನೆ ಮೈಟ್ ನುಸಿ ಬಾಧೆನೂ ಕೂಡ ಎಲ್ಲೆಲ್ಲಿ ಒಣ ಪ್ರದೇಶದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಂತ ಪ್ರದೇಶದಲ್ಲಿ ಈ ಮೈಟ್ ನುಸಿ ಬಾಧೆನು ಕೂಡ ನೀವು ನೋಡಬಹುದು. ಸೊ ಈ ಮೈಟ್ ನುಸಿ ಬಾಧೆ ಕಂಡು ಬಂದಲ್ಲಿ ಇವು ಸಾಮಾನ್ಯವಾಗಿ ಎಲೆ ಕೆಳಭಾಗದಲ್ಲಿ ಈ ಪ್ರೌಢ ಹಂತದ ಕೀಟಗಳು ರಸವನ್ನು ಹೀರೋದ್ರಿಂದ ನೀವು ಬಿಳಿಯಾದ ಮಚ್ಚೆಗಳ ಆಕಾರದಲ್ಲಿ ನೀವೊಂದು ಲಕ್ಷಣಗಳನ್ನು ಕಾಣಬಹುದು. ನಂತರ ಕ್ರಮೇಣ ಎಲೆಗಳು ಕೆಳಭಾಗಕ್ಕೆ ಕೆಳಮುಟ್ರು ಅಂತ ಏನಂತೀವಿ ಅಂದ್ರೆ ಎಲೆಗಳು ಒಳಭಾಗಕ್ಕೆ ಮುದುಡ್ಕೊಂಡ್ಬಿಟ್ಟು ಸಂಪೂರ್ಣ ಕಂದು ಬಣ್ಣಕ್ಕೆ ತಿರುಗಲಿ ಉದುರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಈ ಮೈಟ್ ನುಸಿ ಬಾಧೆಯನ್ನ ನೀವು ತಡೆಗಟ್ಟಲಿಕ್ಕೆ ಯಾವ್ದಾದ್ರೂ ನುಸಿ ನಾಶಕ ಪೀಡಿ ನಾಶಕಗಳಾದಂತಹ ಸ್ಪೈರೋಮೆಸಿಪೆನ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ ನಂತೆ, ಅಥವಾ ಡೈಕೋಫಾಲ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಮ್ ನಷ್ಟು ಪ್ರತಿ ಲೀಟರ್ ನೀರಿಗೆ, ಅಥವಾ ಪೆಂಜಾಕಿನ್ ಮ್ಯಾಜಿಸ್ಟರ್ ಅಂತ ಏನ್ ಬರುತ್ತೆ ಪ್ರತಿ ಲೀಟರ್ ನೀರಿಗೆ 1.5 ಮಿಲಿಲೀಟರ್ ನಂತೆ ಸಿಂಪರಣೆ ಮಾಡಿ ಈ ಮೈಟ್ ನುಸಿ ಬಾಧೆಯನ್ನು ತಡೆಗಟ್ಟಬಹುದು. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆ 7795576914ಕ್ಕೆ ನೀವು ಸಂಪರ್ಕಿಸಿ. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆ. ನಾರಿ